ಗೀತಂ ಕೌಶೇಯ ಸಂವೀತ ನಿಬಂಬ ಬಿಂಬಂ ಅನಂತ ಮೇಘ ಛವಿ ದಿವ್ಯ ಮೂರ್ತಿಂ ಶ್ರೀಕೃಷ್ಣ ಚಂದ್ರಂ ಶರಣಂ ಗತೋಸ್ಮಿ ಶ್ರೀಕೃಷ್ಣ ಚಂದ್ರಂ ಚುಂಬಿತ ಕೃಷ್ಣ ಚಂದ್ರಂ ಶರಣಂ ಗತೋಸ್ಮಿ.